ಪರಿಕರಗಳನ್ನು ಕೃಷಿ ಪರಿಕರಗಳನ್ನು ಮಾರಾಟ ಮಾಡುವಂತ ಅಂಗಡಿಗಳಲ್ಲಿ ಈ ವೆಜಿಟೇಬಲ್ ಸ್ಪೆಷಲ್ ಸಹ ಸಿಗುತ್ತದೆ. ಇಲ್ಲ ಅಂತಂದ್ರಾಗೂ ಸಹ ಅಲ್ಲಿ ವಿವಿಧ ಕಂಪನಿಗಳ ಒಂದು ಲಘು ಪೋಷಕಾಂಶಗಳ ಮಿಶ್ರಣಗಳು ಸಿಗ್ತವೆ. ಒಂದು ಲೀಟರ್ ನೀರಿಗೆ 1 ಗ್ರಾಂದಂತೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಕಲ್ಲಂಗಡಿಯಲ್ಲಿ ಏನಪ್ಪಾ ಅಂತಂದ್ರೆ ಉತ್ತಮವಾದ ಸಿಹಿಯಾದ ಒಂದು ಹಣ್ಣುಗಳನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಕಲ್ಲಂಗಡಿಯಲ್ಲಿ ಏನಪ್ಪಾ ಅಂತಂದ್ರೆ 1 ಎಕರೆಗೆ ನಾವು ಹೈಬ್ರಿಡ್ ಹಾಕಿದೀವಿ ಅಂತಂತಂತಂದ್ರೆ ಸುಮಾರು 30 ಟನ್ವರೆಗೆ ಪ್ರತಿ ಹೆಕ್ಟೇರ್ಗೆ ಪಡಿಬಹುದು. ಈ ಒಂದು 20 ಟನ್ ಪ್ರತಿ ಎಕರೆಗೆ ಪಡಿಬಹುದು. ಒಂದು ದಪ್ಪ ಗಾತ್ರದ ಹಣ್ಣುಗಳನ್ನು ಪಡಿತಾ ಇದ್ದವರಿಂದ 20-25 ಟನ್ ಪ್ರತಿ ಎಕರೆಗೆ ಏನಪ್ಪಾ ಅಂತಂದ್ರೆ ಪಡೀಲಿಕ್ಕೆ ಸಾಧ್ಯತೆ ಇದೆ. ಸರ್, ಈಗ ಅದರಲ್ಲಿ ಮುಖ್ಯವಾಗಿ ನನ್ನ ಕಲ್ಲಂಗಡಿ ಬೆಳೆಯಲ್ಲೇ ಹೇಳ್ತೀನಿ. ಈ ಯಾಕಂದ್ರೆ ಕಲ್ಲಂಗಡಿ ಹೆಚ್ಚು ನೀರಿನಂಶವನ್ನು ಹೊಂದಿರುವಂತ ಒಂದು ಹಣ್ಣಾಗಿರೋದ್ರಿಂದ ಈ ನೀರು ನಿರ್ವಹಣೆ ಹೇಗಿರಬೇಕು ಅಂದ್ರೆ ಅದು ಒಂದು ಅಂದ್ರೆ ಭೂಮಿಗೆ ತಕ್ಕಂಗೆ ಕೊಡಬೇಕು, ಹೇಗೆ ಕೊಟ್ರೆ ಒಳ್ಳೆಯ ಹಣ್ಣನ್ನು ಪಡಿಬಹುದು? ಕಲ್ಲಂಗಡಿ ಬೆಳೆಯಲ್ಲಿ ಸಾಮಾನ್ಯವಾಗಿ ನಾಟಿ ಮಾಡಿದ ಅಂದ್ರೆ ಬಿತ್ತನೆ ಮಾಡಿದ ಮೊದಲನೇ 20-25 ದಿನಗಳವರೆಗೆ ಏನಪ್ಪಾ ಅಂತಂದ್ರೆ ನಾವು ಸಾಧಾರಣ ಬೆಳೆಯನ್ನ ಗಮನಿಸ್ತೀವಿ. ಅಲ್ಲಿ ಯಾವುದೇ ಹೂವುಗಳಿನ್ನೂ ಆಗಿರೋದಿಲ್ಲ. 30-45 ದಿನಗಳ ನಂತರ ಹೂವಾಡುವಂತ ಅಂತ ಬರ್ತದೆ. ಕಲ್ಲಂಗಡಿಯಲ್ಲಿ ನಿಮಗೆ ಲಿಂಬೆ ಗಾತ್ರದ ಕಾಯಿಗಳು ಪ್ರಾರಂಭ ಆಯಿತು ಅಂತಂದ್ರೆ ಕಾಯಿ ಹಿಡಿಯೋದು ಲಿಂಬೆ ಗಾತ್ರದ ಪ್ರಾರಂಭ ಆಯಿತು ಅಂದ್ರೆ ನೀವು ನೀರನ್ನು ಸರಿಯಾಗಿ ಪ್ರತಿ 4 ದಿನಗಳಿಗೆ 1 ಬಾರಿ ಆದರೂ ಕೊಡಬೇಕಾಗ್ತದೆ. ಹರಿ ನೀರಾವರಿ ಇತ್ತಂದ್ರೆ ಡ್ರಿಪ್ ಇರಿಗೇಷನ್ ಇತ್ತು ಅಂತಂತಂದ್ರೆ ನೀವು ಎಲ್ಲಿ ಗಿಡದ ಕುತ್ತಿಗೆ ಭಾಗ ಇರ್ತದೋ ಆ ಭಾಗದಲ್ಲಿ ತೇವಾಂಶ ಮಾತ್ರ ಕಾಪಾಡಿಕೊಳ್ಳಿ. ಹೆಚ್ಚಿನ ಒಂದು ಕೆಸರ ಮಾಡೋದಾಗ್ಲಿ ಅಥವಾ ಹೆಚ್ಚಿನ ನೀರಾವರಿ ಕೊಟ್ಟು ಬುಡ ಕೊಳೆಯುವಂಗ ನಾವು ಮಾಡಿಕೋಬಾರದು. ಪ್ರತಿದಿನಕ್ಕೆ 3-4 ಲೀಟರ್ ನಾವು ಡಿಸ್ಚಾರ್ಜ್ ಕೊಟ್ಟರು ಸಹ ಅಲ್ಟರ್ನೇಟ್ ಡೇ ಅಲ್ಲಿ ಕೊಟ್ಟರು ಸಹ ನಡೀತದೆ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 4-5 ದಿನಗಳಿಗೆ 1 ಸಾರಿ ಆದರೂ ನಾವು ನೀರು ಕೊಟ್ಟುಕೊಂತಿದ್ದೇವೆ, ಹರಿ ನೀರಾವರಿ ಕೊಡ್ತಿದ್ವಿ ಅಂತಂದ್ರೆ ಕಲ್ಲಂಗಡಿಯಲ್ಲಿ ಒಂದು ಹೆಚ್ಚಿನ ಇಳುವರಿ ಪಡಿಬಹುದು. ಹನಿ ನೀರಾವರಿ ಕೊಡ್ತಿದ್ರಿ ಅಂತಂದ್ರೆ ಈಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ನೀರಿನ ಅವಶ್ಯಕತೆ ಅಷ್ಟೊಂದು ಇರೋದಿಲ್ಲ, ಬಿಸಿಲಿನ ಪ್ರಖರತೆ ಕಡಿಮೆ ಇರ್ತದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಬೆಳೆ ಇತ್ತು ಅಂತಂದ್ರೆ ಆವಾಗ ನೀವು ಏನಪ್ಪಾ ಅಂದ್ರೆ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಎಲೆಗಳು ಜಾಸ್ತಿ ಒಂದು ಹರಿತದಲ್ಲಿ ಈ ದ್ವಿತೀಯ ಸಂಶ್ಲೇಷಣೆ ನಾವೇನು ಫೋಟೋಸಿಂಥೆಸಿಸ್ ಅಂತ ಕರಿತೀವಿ, ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಹೆಚ್ಚಿನ ನೀರು ಆವಿಯಾಗಿ ಹೋಗ್ತಾ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಹೋಗ್ತದೆ. ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಚಳಿಗಾಲ ಇರೋದ್ರಿಂದ ನೀರಿನ ಪ್ರಮಾಣ ಏನಿದೆಲ್ಲ ಅಷ್ಟೊಂದು ಬೇಕಾಗಿದ್ದಲ್ಲ. ಆದ್ರೆ ಕಾಯಿಗೆ ನಾನು ಈಗಾಗಲೇ ಹೇಳಿದೆ, ಲಿಂಬೆಕಾಯಿ ಗಾತ್ರ ಬಂತು ಅಂತಂದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಮಾತ್ರ ನೀರನ್ನು ಸರಿಯಾಗಿ ಕೊಡಲೇಬೇಕಾಗ್ತದೆ. ತುಂಬಾ ಧನ್ಯವಾದ ಸರ್. ನಮ್ಮ ಈ ಮಾವು ಮತ್ತು ಕಲ್ಲಂಗಡಿಯಲ್ಲಿ ಏನು ಕೀಟಗಳ ಮತ್ತು ರೋಗಗಳ ನಿರ್ವಹಣೆ ಜೊತೆಗೆ ಈ ಗೊಬ್ಬರಗಳ ನಿರ್ವಹಣೆ ಹಾಗೂ ನೀರಿನ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ನಾವು ಒಳ್ಳೆಯ ಇಳುವರಿ ಪಡಿಬೇಕು. ಈವನ್ ಮಾವಿನಲ್ಲೂ ಸಹ ನಾವು ಕಾಯಿ ಹಿಡಿದ ನಂತರ ನೀರು ಕೊಡಬೇಕು, ಹೂವಿದ್ದಾಗ ನೀರು ಕೊಡಬಾರದು. ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನನ್ನ ದೂರವಾಣಿ ಸಂಖ್ಯೆ 98-45-36-47-08 98-45-36-47-08. ಧನ್ಯವಾದ. ರೈತ ಬಾಂಧವರೇ, ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಡ್ ಅವರ ದೂರವಾಣಿ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 98-45-36-47-08. ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಕೇಳಬಹುದು. ತುಂಬಾ ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ಇದುವರೆಗೆ ಮಾವು ಮತ್ತು ಕಲ್ಲಂಗಡಿ ಬೆಳೆಗಳ ಸಸ್ಯ ಸಂರಕ್ಷಣೆ ಕುರಿತು ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಸಸ್ಯರೋಗಶಾಸ್ತ್ರಜ್ಞರಾದ ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ, ಇದ್ದೀನ ಮನೆಗ? ಬಾರಪ್ಪ ರಜಣ ಬಾ. ಅಲ್ಲ, ಏನಿದೆ, ಯಾಕೋ ಧ್ವನಿ ಹೇಳಿದೋಗಿದೆ? ಏನಪ್ಪ ಇರ್ತಾವಲ್ಲ ತಾಪತ್ರಯ, ಮನೆ ಅಂದ ಮೇಲೆ, ಸಂಸಾರ ಅಂದ ಮೇಲೆ ಎಲ್ಲ. ಅಷ್ಟು ಇನ್ನ ಶೋಭಕ್ಕ ನಾ ಏನ್ ಹೇಳ್ಬೇಕವ್? ಹಂಗೇನಿಲ್ಲ, ಶೋಭಕ್ನ ಮನುಷ್ಯಳ ಇದ್ದಾಳಪ್ಪ ನೋಡು.

ಜಂಬಿಗೆ ಸ್ಥಳದಲ್ಲಿ ಜನ್ಮ ತಳಿದಾರೋ ಬಾಲ ಮುಕುಂದ ಮೂರ್ತಿ, ಜಂಬಿಗೆ ಸ್ಥಳದಲ್ಲಿ ಜನ್ಮ ತಾಳಿದಾರೋ ಬಾಲ ಮುಕುಂದ ಮೂರ್ತಿ. ಪ್ರಭೂತ ಸಂಚಿತ ಕಮಲದಲ್ಲಿ ಸಿದ್ಧ ಬ್ರಹ್ಮ ಜ್ಯೋತಿ, ಸಂಜೀವ ಪ್ರಭೂತ ಸಂಚಿತ ಕಮಲದಲ್ಲಿ ಸಿದ್ಧ ಬ್ರಹ್ಮ ಜ್ಯೋತಿ.